ಅಥವಾ ಬೇರೆ ರೀತಿಯ ಕೆಲವು ಸೋಂಕು ನಿವಾರಕಗಳು, ಆಂಟಿಸೆಪ್ಟಿಕ್, ಡಿಸ್ಇನ್ಫೆಕ್ಟೆಂಟ್ ರೀತಿಯ ದ್ರಾವಣಗಳಿರ್ಬೋದು, ಅಥವಾ ಕೆಲವು ಇಲೆಕ್ಟ್ರಿಕಲ್ ಉಪಕರಣಕ್ಕೆ ಸಂಬಂಧಪಟ್ಟ ಕೆಲವು ಬ್ಯಾಟರಿಗಳು ಅಥವಾ ಗಮ್ ಅಂಟುಗಳು ಈ ರೀತಿ ಇರಬಹುದು, ಅಥವಾ ಮುಖ್ಯವಾಗಿ ಕೀಟನಾಶಕಗಳು. ಹಲವು ಜಾನುವಾರುಗಳಲ್ಲಿ ಕೀಟ ನಿಯಂತ್ರಣಕ್ಕೆ ಅಥವಾ ಕೃಷಿ ಚಟುವಟಿಕೆಗಳಿಗೆ ಉಪಯೋಗಿಸುವ ಕೀಟನಾಶಕಗಳು ಇರಬಹುದು. ಇವು ಪ್ರಾಮುಖ್ಯವಾಗಿ ಹೆಸರಿಸಬೇಕಂದ್ರೆ ಕೆಲವು ಹೆಚ್ಚಿನ ವಿಷಯವಾಗಬಲ್ಲ ಮನೆ ಬಳಕೆಯ ಸಾಮಾನ್ಯ ವಸ್ತುಗಳು. ನೋಡ್ರಿ, ಈಗ ಈ ಪದಾರ್ಥಗಳನ್ನ ಒಂದು ನಿರ್ದಿಷ್ಟ ಉಪಯೋಗಕ್ಕಾಗಿ ಮನೆಯೊಳಗ ಇಟ್ಟಿರ್ತಾರ, ಆದ್ರೆ ಹೆಂಗ್ ಈ ವಸ್ತುಗಳು ಪ್ರಾಣಿಗಳ ದೇಹವನ್ನ ಪ್ರವೇಶ ಮಾಡ್ತಾವ ಅಂತೀರಿ? ಇದು ಮುಖ್ಯವಾಗಿ ಮಕ್ಕಳು ಆದಾಗೆ ಪ್ರಾಣಿಗಳಲ್ಲಿ ಕೆಲವೊಮ್ಮೆ ಅವೇ ಕುತೂಹಲಕ್ಕುಂಟಾಗಿ ತಾವೇ ಸ್ವತಃ ಅದನ್ನು ತಿನ್ನುವ ಸಾಧ್ಯತೆ ಇರ್ತದೆ. ಮಕ್ಕಳ ರೀತಿಯಂತೆ ಪ್ರಾಣಿಗಳು ಕೂಡ, ಸಾಕು ಪ್ರಾಣಿಗಳು ತಾವೇ ಕುತೂಹಲ ಕೊಡಕ್ಕಾಗಿ ಕೆಲವೊಂದು ವಸ್ತುಗಳನ್ನು ತಿನ್ನುವ ಸಾಧ್ಯತೆ ಇರ್ತದೆ. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಅವುಗಳ ಆಹಾರ ಪದಾರ್ಥಗಳ ಮೇಲೆ ಸಂಪರ್ಕಕ್ಕೆ ಬಂದು, ಅಥವಾ ಉಪಯೋಗಿಸುವ ಪಾತ್ರೆ ಉಪಕರಣಗಳ ಸಂಪರ್ಕಕ್ಕೆ ಬಂದು ಅವುಗಳ ದೇಹಕ್ಕೆ ಹೋಗಬಹುದು. ಅಥವಾ ಕೆಲವೊಂದು ಸಂದರ್ಭದಲ್ಲಿ ಚರ್ಮದ ಮುಖಾಂತರ, ಚರ್ಮದಲ್ಲಿ ಯಾವ್ದಾದ್ರು ಗಾಯಗಳಿದ್ರೆ ಈ ಗಾಯಕ್ಕೆ ಯಾವ್ದಾದ್ರು ಈ ರಾಸಾಯನಿಕ ಸಂಪರ್ಕಕ್ಕೆ ಬಂದಕ್ಕೆ ದೇಹಕ್ಕೆ ವಿಷಾಗುವ ಸಾಧ್ಯತೆ ಇರ್ತದೆ ಈ ರೀತಿ. ಅಥವಾ ಕೆಲವೊಂದು ರಾಸಾಯನಿಕಗಳು ಉಸಿರಾಟದ ಮುಖಾಂತರ ಕೂಡ ಶ್ವಾಸಕೋಶಕ್ಕೆ ಹೋಗಬಹುದು. ಹೀಗೆ ಹಲವು ವಿಧದ ಮುಖಾಂತರ ದೇಹದೊಳಕ್ಕೆ ಸೇರಿ ವಿಷವಾಗುವ ಸಾಧ್ಯತೆ ಇರ್ತದೆ. ಕೆಲವೊಮ್ಮೆ ನಾವು ತಪ್ಪಿ ಕೂಡ ಉಪಯೋಗ ಮಾಡಿರ್ತೀವಿ. ಹೌದು, ಖಂಡಿತ. ಯಾವುದೋ ಒಂದು ಔಷಧ ಹಚ್ಚಿಕೊಳ್ಳಕ್ಕೆ ಹೋಗಿ ಯಾವುದೋ ಒಂದು ರಾಸಾಯನಿಕ ಹಚ್ಚಿಕೊಳ್ಳಿ, ಕೆಲವೊಮ್ಮೆ ಸರಿಯಾದ ಮಾಹಿತಿ ಇಲ್ಲದೆ ಕೆಲವೊಂದು ರೈತರು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಮಾಣ ಉಪಯೋಗಿಸುವ ಏರುಪೇರು ಮಾಡಿ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿ ಅದು ಅದರಿಂದಾಗಿ ಅಪಾಯವಾಗುವ ಸಾಧ್ಯತೆ ಇರ್ತದೆ. ಏರುಪೇರ ಹೆಚ್ಚಿನ ಪ್ರಮಾಣ, ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಉಪಯೋಗಿಸಿದ್ರೂ ಕೂಡ ಅದು ಏರುಪೇರಾಗುವ ಸಾಧ್ಯತೆ ಇರ್ತದೆ. ಈಗ ನೋಡ್ರಿ, ಇಂಥ ಒಂದು ತೊಂದರೆ ಆದಾಗ ಇಂಥ ಒಂದು ಸಂದರ್ಭದೊಳಗೆ ಏನು ಮಾಡ್ಬೇಕಂತೀರಿ? ಮೊದಲಿಗೆ ನಮಗೆ ಗೊತ್ತಿದ್ದಾಗ ಯಾವುದೇ ವಿಷದ ಪರಿಸ್ಥಿತಿಯಲ್ಲಿ ಅದಕ್ಕೆ ವಿಷದ ದೇಹದ ಒಳಕ್ಕೆ ಹೊಕ್ಕಾದ್ದರಿಂದ ಅದಕ್ಕೆ ಲಭ್ಯವಿರುವ ಚಿಕಿತ್ಸೆ ಸಮಯ ಇದು ಬಹಳ ಮಹತ್ವದ್ದಾಗಿರ್ತದೆ ಯಾವುದೇ ಸಂದರ್ಭದಲ್ಲಿ. ಯಾಕಂದ್ರೆ ದೇಹದಲ್ಲಿ ವಿಷದ ಪ್ರಮಾಣ ಏರ್ತಾ ಹೋಗ್ತದೆ. ಒಮ್ಮೆ ವಿಷದ ಅಂಶ ದೇಹದ ಒಳಗೆ ಹೋದ ನಂತರ ಪ್ರತಿ ಕ್ಷಣಕ್ಕೂ ವಿಷದ ಅಂಶ ಏರ್ತಾ ಹೋಗ್ತದೆ. ಸೊ ಈ ಮಾಹಿತಿ ಎಲ್ಲಿಯಾರು ನಮ್ಮ ವಾರಸುದಾರಿಗೆ ಲಭ್ಯವಿದ್ದಲ್ಲಿ ಅಥವಾ ಸೂಕ್ತ ನಿರ್ದೇಶನ ಇದ್ರೆ ಅದಕ್ಕೆ ನಿಗದಿಪಡಿಸಿದ ಪ್ರಥಮ ಚಿಕಿತ್ಸೆಯನ್ನು ಮನೆಯಲ್ಲೇ ಮಾಡಬಹುದು. ಕೆಲವು ಪ್ರಥಮ ಚಿಕಿತ್ಸೆಗಳನ್ನು ಆ ಪ್ರಥಮ ಚಿಕಿತ್ಸೆ ನೀಡಿದ ನಂತರ ಹೆಚ್ಚಿನ ಸಮಯ ವಿಳಂಬ ಮಾಡದೆ ತಕ್ಷಣವೇ ಸೂಕ್ತ ಪಶುವೈದ್ಯ ಚಿಕಿತ್ಸೆಯನ್ನು ನೀಡಬೇಕು. ಅಷ್ಟು ಎಷ್ಟು ಬೇಗ ದೇಹದ ವಿಷದ ಹೊಕ್ಕಿದಲ್ಲಿಂದ ಚಿಕಿತ್ಸೆ ಲಭ್ಯವಿತ್ತು ಆದಷ್ಟು ಬೇಗ ಚಿಕಿತ್ಸೆ ನೀಡಿದಷ್ಟು ಅದರ ಪ್ರಾಣ ಉಳಿಸುವ ಸಾಧ್ಯತೆ ಹೆಚ್ಚಾಗಿರ್ತದೆ. ಅಂದ್ರೆ ಆದಷ್ಟು ಜಲ್ದಿ ನಾವು ಅದರ ಬಗ್ಗೆ ಕಾಳಜಿ ತಗೊಳ್ಬೇಕು. ಹೌದು, ಖಂಡಿತ ಖಂಡಿತ. ಸಮಯ ವಿಳಂಬ ಯಾವುದೇ ರೀತಿಯಲ್ಲಿ ಮಾಡಬಾರದು. ಮತ್ತೆ ಇನ್ನೊಂದು ಮುಖ್ಯವಾದೇನೆಂದ್ರೆ ಯಾವುದೇ ರೀತಿಯ ತಾವೇ ಚಿಕಿತ್ಸೆ ನೀಡಲಿಕ್ಕೂ ಹೋಗಬಾರದು. ವಾರಸದವರು ಕೆಲವೊಮ್ಮೆ ತಾವೇ ಚಿಕಿತ್ಸೆ ನೀಡಲಿಕ್ಕೆ ಹೋಗ್ತಾರೆ, ಇದರಿಂದಾಗಿ ಹೆಚ್ಚಿನ ಅಪಾಯ ಇನ್ನೂ ಹೆಚ್ಚಾಗುವ ಸಾಧ್ಯತೆ ಕೂಡ ಇರ್ತದೆ. ಸೊ ಗೊತ್ತಿದ್ದಲ್ಲಿ ಪ್ರಥಮ ಚಿಕಿತ್ಸೆ ನೀಡಬಹುದು ಅಥವಾ ಮಾಹಿತಿ ನಿರ್ದೇಶನ ಇದ್ರೆ, ಇಲ್ಲ ಅಂದ್ರೆ ಆದಷ್ಟು ಬೇಗ ಶೀಘ್ರ ಪಶು ಚಿಕಿತ್ಸೆ ವೈದ್ಯರ ಕಡೆ ಹೋಗೋದು ಚಲೋ. ಸಾಮಾನ್ಯವಾಗಿ ನೋಡ್ರಿ, ನಾವು ಮನೆಯೊಳಗೆ ಸಾಬೂನುಗಳನ್ನು ಉಪಯೋಗ ಮಾಡ್ತೀವಿ, ಶಾಂಪೂಗಳನ್ನು ಉಪಯೋಗ ಮಾಡ್ತೀವಿ, ಈ ವಸ್ತುಗಳು ಹೆಂಗ್ ವಿಷಕಾರಿ ಆಗಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀರಿ? ಈ ಸಾಬೂನು ಅಥವಾ ಡಿಟರ್ಜೆಂಟ್, ಪೌಡರ್ಗಳು, ಕೆಲವೊಮ್ಮೆ ಪಾತ್ರೆ ತೊಳಿಲಿಕ್ಕೆ ಅಥವಾ ಬಟ್ಟೆ ತೊಳೆಯುವ ಡಿಟರ್ಜೆಂಟ್ ಪೌಡರ್ಗಳು, ಅಥವಾ ಕೆಲವೊಂದು ಸಂದರ್ಭದಲ್ಲಿ ತಲೆಗೆ ಹೇನು ನಿವಾರಕ ಉಪಯೋಗಿಸಲಿಕ್ಕೆ ಶಾಂಪುಗಳು, ಇದು ತೀವ್ರ ಪ್ರಮಾಣದಲ್ಲಿ ವಿಷ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆದ್ರೆ ಹೆಚ್ಚಿನ ಪ್ರಮಾಣದ ಹಾನಿ ಉಂಟು ಮಾಡಬಹುದು. ಹೇಗಂದ್ರೆ ಮುಖ್ಯವಾಗಿ ಅದೆಲ್ಲಿಯಾದರೂ ದೇಹದೊಳಕ್ಕೆ ಹೋದಲ್ಲಿ ಅಥವಾ ನುಂಗಿದಲ್ಲಿ ವಾಂತಿ ಅಥವಾ ಬೇದಿ, ತೀವ್ರ ಪ್ರಮಾಣದ ವಾಂತಿ ಬೇದಿಯಾಗಿ ತೀವ್ರ ದೇಹ ಬಳಲಿಕೆ ಆಗಬಹುದು, ಅಥವಾ ಚರ್ಮದ ಕಣ್ಣಿನ ಸಂಪರ್ಕ ಆದರೆ ತೀವ್ರ ಹಾನಿ ಉರಿ ಉಂಟಾಗಬಹುದು. ಇಂಥ ಸಂದರ್ಭಗಳಲ್ಲಿ ಜೀವಕ್ಕೆ ಹೆಚ್ಚಿನ ಅಪಾಯ ಆಗದಿರುವ ಸಾಧ್ಯತೆ ಇದೆ, ಆದರೆ ತೀವ್ರ ಪ್ರಮಾಣದ ವಾಂತಿ ಬೇದಿಯಿಂದಾಗಿ ತೀವ್ರ ಬಳಲಿಕೆಯಿಂದ ನರಳಬಹುದು. ಇಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಚರ್ಮ ಅಥವಾ ಕಣ್ಣಿನ ಸಂಪರ್ಕಲೇ ಆದರೆ ಅದನ್ನು ಶುದ್ಧ ತಣ್ಣೀರಿನಿಂದ ನಿರಂತರ ತೊಳಿಬೇಕು. ಒಂದು ವೇಳೆ ದೇಹದ ಹೊಕ್ಕು ಇದಾಗಿದ್ದಲ್ಲಿ, ವಾಂತಿ ಅಥವಾ ಬೇದಿ ಆಗಿದ್ದಲ್ಲಿ ಅದಕ್ಕೆ ಮೊದಲೇ ಹೇಳಿದಂತೆ ಸೂಕ್ತ ರೀತಿಯಲ್ಲಿ ಪಶು ಚಿಕಿತ್ಸೆ ಸೌಲಭ್ಯವನ್ನು ಆದಷ್ಟು ಬೇಗ ನೀಡುವಂತೆ ನೋಡ್ಕೊಳ್ಬೇಕು. ಲಕ್ಷಣಗಳು ಹೆಂಗಿರ್ತಾವ ಅಂದ್ರೆ, ಈಗ ಅಕಸ್ಮಾತ್ ಏನಾದ್ರೂ ಒಂದು ತೊಂದರೆ, ಈಗಾಗಲೇ ತಾವು ಹೇಳಿದ್ರಿ ಚರ್ಮ ಉರಿಬಹುದು ಅಥವಾ ಕಣ್ಣು ಉರಿಬಹುದು ಅಂತೇಳಿ, ಅಕಸ್ಮಾತ್ ಇಂತಹ ಒಂದು ಸಂದರ್ಭದೊಳಗೆ ಏನೇನು ಲಕ್ಷಣಗಳನ್ನು ಜಾನುವಾರುಗಳು ತೋರಿಸಬಹುದು? ಮುಖ್ಯವಾಗಿ ಯಾವುದೇ ವಿಷದ ಪರಿಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಚಿಹ್ನೆ ಏನಂದ್ರೆ, ಕೆಲವೊಂದು ಸಂದರ್ಭದಲ್ಲಿ ಜೊಲ್ಲು ಸುರಿಸಬಹುದು, ತೀವ್ರ ಪ್ರಮಾಣದಲ್ಲಿ ಜೊಲ್ಲು ಸುರಿಸಬಹುದು, ಅಥವಾ ತೀವ್ರ ಪ್ರಮಾಣದಲ್ಲಿ ಹೊಟ್ಟೆ ನೋವಿನ ಯಾತನೆ ಅನುಭವಿಸಬಹುದು, ಹೊಟ್ಟೆ ನೋವನ್ನು ಹೊರಗಡೆ ತೋರ್ಪಡಿಸಬಹುದು ತೀವ್ರ ಪ್ರಮಾಣದಲ್ಲಿ, ಅಥವಾ ಬರೀ ಚರ್ಮದ ಸಂಪರ್ಕ ಮಾತ್ರ ಆಗಿದ್ದಲ್ಲಿ ಚರ್ಮ ಕೆಂಪಾಗುವುದು, ಅದರಿಂದ ನೀರಿನ ರೀತಿಯಲ್ಲಿ ಅದು ಉರಿಯೂತ ಆಗಬಹುದು, ಈ ರೀತಿ ಕೆಲವು ಚಿಹ್ನೆ ಬರಬಹುದು. ಅಥವಾ ಕೆಲವೊಂದು ಸಂದರ್ಭದಲ್ಲಿ ವಾಂತಿ ಅಥವಾ ಬೇದಿ ಅಥವಾ ಎರಡು ಕೂಡ, ವಾಂತಿ ಅಥವಾ ಬೇದಿ ಇದು ಎರಡು ಕೂಡ ಇರಬಹುದು. ಅತ್ಯಂತ ತೀವ್ರವಾದ ಕೆಲವು ಕೀಟನಾಶಕಗಳ ಪರಿಸ್ಥಿತಿಗಳಲ್ಲಿ ರಕ್ತಸ್ರಾವ ಕೂಡ ಆಗುವ ಸಾಧ್ಯತೆ ಇರ್ತದೆ. ಈಗ ತಾವು ಹೇಳಿದ್ರಿ ಸೋಂಕು ನಾಶಕಗಳು ಅಂತಂದ್ರೆ, ಈಗ ಆಂಟಿಸೆಪ್ಟಿಕ್ಸ್ ನಾವೇನ್ ಕರಿತೀವಿ, ಕ್ರೀಮ್ ಇರಬಹುದು ಅಥವಾ ಲೋಷನ್ ಇರಬಹುದು, ಇವು ಹೆಂಗ್ ವಿಷ ಆಗಬಹುದು ಅಂತೀರಿ? ಈಗಿನ ದಿನಗಳಲ್ಲಿ ಮಾರುಕಟ್ಟೆಗಳಲ್ಲಿ ಹಲವು ರೀತಿಯ ಸೋಂಕುನಾಶಕಗಳು ಅಥವಾ ಆಂಟಿಸೆಪ್ಟಿಕ್ ಅಥವಾ ಡಿಸ್ಇನ್ಫೆಕ್ಟೆಂಟ್ ಅಂತ ಏನಂತಿರೋ ನಾವು ಉಪಯೋಗಿಸ್ತೇವೆ, ಮುಖ್ಯವಾಗಿ ಶೌಚಾಲಯ ಸ್ವಚ್ಛಗೊಳಿಸಲಿಕ್ಕೆ ಅಥವಾ ಮನೆಯೊಳಗೆ ನೆಲ ಸ್ವಚ್ಛಗೊಳಿಸಲಿಕ್ಕೆ, ಇದು ಸರ್ವೇ ಸಾಮಾನ್ಯವಾಗಿದೆ. ಸೊ ಈ ರೀತಿಯ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ವಿವಿಧ ಶೌಚಾಲಯಗಳು ವಿವಿಧ ಬಗೆಯಾಗಿದೆ. ಇದರಲ್ಲಿ ಕೆಲವು ಫಿನಾಲ್ ಅಂಶ ಇರೋ ಕ್ಲೀನಿಂಗ್ ಮಾಡಲಿಕ್ಕೆ ಬರುವ ದ್ರಾವಣ ಇರ್ತದೆ, ಕೆಲವೊಂದು ಆಮ್ಲ ಇರ್ತದೆ, ಹೈಡ್ರೋಕ್ಲೋರಿಕ್ ಆಮ್ಲ. ಈ ರೀತಿಯ ಫಿನಾಲ್ ಅಥವಾ ಆಮ್ಲಿ ಅಂಶ ಇರುವ ದ್ರಾವಣಗಳಾದ್ರೆ, ಒಂದು ವೇಳೆ ದೇಹದೊಳಕ್ಕೆ ಹೊಕ್ಕಿದ್ರೆ ಅಥವಾ ಆಕಸ್ಮಿಕವಾಗಿ ಸಾಕುಪ್ರಾಣಿಗಳನ್ನ ನುಂಗಿದ್ರೆ, ಇದು ತೀವ್ರ ಪ್ರಮಾಣದ ಸುಟ್ಟ ಗಾಯ ಉಂಟು ಮಾಡಬಹುದು. ಬಾಯಿಯಲ್ಲಿ ಅಥವಾ ಚರ್ಮದಲ್ಲಿ ಆಗಲಿ ಅಥವಾ ದೇಹದ ಒಳಗಿನ ಅಂಗಾಂಗಗಳಲ್ಲಾಗಲಿ ತೀವ್ರ ಪ್ರಮಾಣದ ಸುಟ್ಟ ಗಾಯಗಳಾಗಬಹುದು. ಈ ಸುಟ್ಟ ಗಾಯಗಳಿಂದ ನಮಗೆ ಗೊತ್ತು, ಯಾವುದೇ ರೀತಿಯ ಒಳಗಿನ ಸುಟ್ಟ ಗಾಯಗಳಾದ್ರೆ ಅದಕ್ಕೆ ಕಡಾಖಂಡಿತವಾದ ಚಿಕಿತ್ಸೆ ಯಾವುದೇ ಇರುವುದಿಲ್ಲ. ತೀವ್ರ ಪ್ರಮಾಣದ ಯಾತನೆ, ವಾಂತಿ, ಭೇದಿ, ರಕ್ತಸ್ರಾವ ಮತ್ತೆ ಅಲ್ಲದೆ ಉಸಿರಾಟಕ್ಕೆ ತೀವ್ರ ಪ್ರಮಾಣದಲ್ಲಿ ತೊಂದರೆ ಕೂಡ ಆಗಬಹುದು ಸಾಕುಪ್ರಾಣಿಗಳಲ್ಲಿ. ಕೆಲವೊಂದು ಸಂದರ್ಭದಲ್ಲಿ ಈ ಇತರ ಸೋಂಕು ನಿವಾರಕ ವಸ್ತುಗಳು ನಾವು ಗಾಯಕ್ಕೆ ಯಾವ ರೀತಿ ಉಪಯೋಗಿಸ್ತೇವೆ, ಆಂಟಿಸೆಪ್ಟಿಕ್ಸ್ ಲಿಕ್ವಿಡ್ಗಳು ಅಥವಾ ಬೇರೆ ಕೆಲವು ಪೌಡರ್ಗಳು, ಬೋರಿಕ್ ಆಸಿಡ್ ನಂತಹ ಕೆಲವು ಪೌಡರ್ಗಳು, ಇವು ಕೂಡ ವಿಷವಾಗುವ ಸಾಧ್ಯತೆ ಇರ್ತದೆ. ಈ ಫಿನಾಲ್ ಅಂಶ ಇರುವ ಅಥವಾ ಶೌಚಾಲಯ ಕ್ಲೀನ್ ಮಾಡಲು ಉಪಯೋಗಿಸಿರುವ ಹೆಚ್ಚಿನ ದ್ರಾವಣಗಳಿಗೆ ಈ ಬೆಕ್ಕು ಒಂದು ಬಾರಿ ಸೂಕ್ಷ್ಮ ಜೀವಿಯಾಗಿರ್ತದೆ. ಮುಖ್ಯವಾಗಿ ಬೆಕ್ಕುಗಳಲ್ಲಿ ಒಂದು ಸ್ವಲ್ಪ ಚರ್ಮದ ಮೂಲಕ ಸಂಪರ್ಕ ಆದ್ರೆ ಕೂಡ ಅದು ಜೀವಕ್ಕೆ ಅಪಾಯವಾಗುವ ಸಾಧ್ಯ ಇರ್ತದೆ. ಇದು ಬೇರೆ ಎಲ್ಲ ಪ್ರಾಣಿಗಳು ವಿಷವಾಗ್ತದೆ, ಆದ್ರೆ ಅದರಲ್ಲಿ ಬೆಕ್ಕು ಸ್ವಲ್ಪ ಹೆಚ್ಚು ಸೂಕ್ಷ್ಮ ಜೀವಿ. ಎಲ್ಲ ನಾಯಿ ಕೋಳಿಗಳು ಕೂಡ ವಿಷವಾಗಬಹುದು, ಆದ್ರೆ ಬೆಕ್ಕಿಗೆ ಬಾರಿ ಸಣ್ಣ ಪ್ರಮಾಣದಲ್ಲಿ ಕೂಡ ಸಾಕಾಗಬಹುದು ವಿಷ ಆಗಬೇಕಂದ್ರೆ. ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಂತೀರಿ? ಹೌದು ನೋಡ್ರಿ ಡಾಕ್ಟರ್, ನಮ್ಮ ಮನೆಯೊಳಗ ಇನ್ನೂ ಸಾಕಷ್ಟು ಪದಾರ್ಥಗಳಿರ್ತಾವ, ಸೆಲ್ಲುಗಳು, ಬ್ಯಾಟರಿ ಸೆಲ್ಲುಗಳಿರ್ತಾವ, ವಿಶೇಷವಾಗಿ ಹೇಳಬೇಕು ಅಂತಂದ್ರೆ ರೇಡಿಯೋ ಸೆಲ್ಲುಗಳಿರ್ತಾವೆ, ಆಮೇಲೆ ನಾವು ಉಪಯೋಗ ಮಾಡುವಂತಹ ಒಂದು ಕ್ಯಾಲ್ಕುಲೇಟರ್ ಇರ್ತದೆ, ಅದರೊಳಗೆ ಸೆಲ್ಲುಗಳಿರ್ತಾವ, ಆಮೇಲೆ ವಾಚ್ದೊಳಗೆ ಸೆಲ್ ಇರ್ತಾವ, ಕ್ಲಾಕ್ ದೊಳಗೆ ಸೆಲ್ ಇರ್ತಾವ, ಇಂಥ ಒಂದು ಸೆಲ್ಲುಗಳು ಯಾವ ರೀತಿ ವಿಷ ಆಗ್ತಾವಂತೀರಿ? ಈ ವಿವಿಧ ರೀತಿಯ ಸೆಲ್ಗಳು ನಾವು ನೋಡ್ತೇವೆ, ಈಗ ಕ್ಯಾಲ್ಕುಲೇಟರ್ ಉಪಯೋಗಿಸೋದಿರ್ಬೋದು ಅಥವಾ ದೊಡ್ಡ ಟಾರ್ಚ್ ಬ್ಯಾಟರಿ ಸೆಲ್ ಉಪಯೋಗಿಸಿರಬಹುದು, ಬೇರೆ ಬೇರೆ ರೀತಿಯ ರಾಸಾಯನಿಕಗಳಿರ್ತವೆ. ಕೆಲವು ಸಣ್ಣ ಸಣ್ಣ ಸೆಲ್ಗಳಲ್ಲಿ ಪಾದರಸದ ಅಂಶ ಇರಬಹುದು ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳುವ ಅಂಶ ಅಥವಾ ಸತ್ತು ಅಥವಾ ಸೀಸ ಲೆಡ್ ಅಂಶ ಇರಬಹುದು, ಹಲವು ವಿಧದ ರಾಸಾಯನಿಕಗಳು ಇರ್ತದೆ. ಒಂದು ವೇಳೆ ಪ್ರಾಣಿ ಈ ಬ್ಯಾಟರಿ ಅಂತ ವಸ್ತುವನ್ನು ನುಂಗಿದಲ್ಲಿ, ಒಂದು ವೇಳೆ ಅದೇ ರೀತಿ ಅದು ದೇಹದೊಳಗೆ ಹೋಯ್ತು, ಯಾವುದೇ ರೀತಿಯ ಅದನ್ನು ಜಗಿದು ತುಂಡು ಮಾಡದೆ ಅದೇ ರೀತಿ ನುಂಗಿತ್ತು ಅಂತಂದ್ರೆ, ಅದರ ಹೊರ ಕವಚ ಏನಿದೆ, ನಾವು ಸ್ಟೀಲ್ನ ಕವಚ ಇದೆ, ಅದು ಅದೇ ರೀತಿ ಇದ್ದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಒಂದು ಗಂಟಲಿಗೆ ಸಿಕ್ಕಾಕೊಳ್ಬಹುದು, ಗಂಟಲಿ ಸಿಕ್ಕಾಕೊಳ್ಳಬಹುದು ಅಥವಾ ಹೊಟ್ಟೆಯಲ್ಲಿ ಉಳಿಯಬಹುದು ಅಥವಾ ಕರುಳಿನ ಭಾಗದಲ್ಲಿ ಸಿಕ್ಕಾಕೊಳ್ಳಬಹುದು. ಇದರಿಂದ ಮುಖ್ಯವಾಗಿ ಏನಾಗ್ತದೆ ಅಂದ್ರೆ ಉಸಿರಾಟಕ್ಕೆ ತೊಂದರೆ ಆಗ್ತದೆ, ಆಹಾರ ಜೀರ್ಣವಾಗುವುದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಆದ್ರೆ ಶಸ್ತ್ರಚಿಕಿತ್ಸೆ ಒಂದೇ ಮಾಡಬೇಕಾಗ್ತದೆ, ಅದರ ಸೂಕ್ತ ರೀತಿಯಲ್ಲಿ ಪತ್ತೆ ಹಚ್ಚಿ. ಒಂದು ವೇಳೆ ಅದರ ಹೊರ ಕವಚ ತುಂಡಾಯಿತಾದಾಗ ಅದರಲ್ಲಿರುವ ಈ ಅಂಶ ಏನಿದೆಯೋ, ರಾಸಾಯನಿಕ ಅಂಶ, ಅದು ಬಿಡುಗಡೆಯಾಗಿ ದೇಹದ ಮೇಲೆ ಪ್ರತಿಕೂಲ ಪರಿಣಾಮ ಉಂಟು ಮಾಡಬಹುದು. ಅಂತ ಸಂದರ್ಭದಲ್ಲಿ ಅದರ ತೋರ್ಪಡಿಸುವ ಚಿಹ್ನೆ ಮೇಲೆ ನಾವು ಸೂಕ್ತ ಚಿಕಿತ್ಸೆಗೆ ಹೋಗಬೇಕಾಗ್ತದೆ. ಹೆಚ್ಚಿನ ಸಂದರ್ಭದಲ್ಲಿ ಮೊದಲೇ ಹೇಳಿದಾಗೆ ವಾಂತಿ ಭೇದಿ ಆಗುವ ಸಂದರ್ಭ ಹೆಚ್ಚಿರ್ತದೆ, ಅದಲ್ಲದೆ ತೀವ್ರ ಪ್ರಮಾಣದ ಹೊಟ್ಟೆ ನೋವು ಅಥವಾ ರಕ್ತಸ್ರಾವ ಇಂತಹ ಪರಿಸ್ಥಿತಿ ಕೂಡ ಆಗುವ ಚಾನ್ಸ್ ಇರ್ತದೆ. ಸಾಮಾನ್ಯವಾಗಿ ನಾವು ಮನೆಯೊಳಗೆ ಸೊಳ್ಳೆ ಓಡಿಸೋದಕ್ಕೆ, ಜಿರಳೆಗಳನ್ನು ಓಡಿಸೋದಕ್ಕೆ ಅಥವಾ ಇರುವೆಗಳೇನಿರ್ತಾವ ಅಂಥ ಕೀಟಗಳನ್ನು ಓಡಿಸೋದಕ್ಕೆ ಮ್ಯಾಟ್ಗಳನ್ನು ಉಪಯೋಗ ಮಾಡ್ತಾ ಇರ್ತೀವಿ, ಅಥವಾ ಕೆಲವೊಂದಿಷ್ಟು ರಾಸಾಯನಿಕಗಳು ಅದರ ಸಲುವಾಗಿ ಬಂದಿರುವಂತಹ ರಾಸಾಯನಿಕಗಳಿದ್ದಾವೆ, ಇಂಥ ಒಂದು ರಾಸಾಯನಿಕಗಳನ್ನು ಬಳಸಿದ್ರೆ ಏನೇನು ಪರಿಣಾಮಗಳಾಗ್ತಾವಂತೀರಿ? ಮುಖ್ಯವಾಗಿ ಈಗಿನ ದಿನಗಳಲ್ಲಿ ಎಲ್ಲಾ ಮನೆಗಳಲ್ಲಿ ಒಂದು ಲಿಕ್ವಿಡೇಟರ್ ದ್ರಾವಣಗಳು ಅಥವಾ ಕಾಯಿಲ್ ದ್ರಾವಣಗಳು ಸೊಳ್ಳೆಗಳಿಗೆ, ಮತ್ತೆ ಜಿರಳೆ ಅಥವಾ ಇರುವೆಗಳಿಗೆ ಉಪಯೋಗಿಸುವ ವಿವಿಧ ಚಾಕ್ ತುಂಡುಗಳು, ಇದು ಸರ್ವೇ ಸಾಮಾನ್ಯವಾಗಿದೆ. ಈ ವಿವಿಧ ರೀತಿಯ ಇದಲ್ಲದೆ ಇನ್ನು ಮುಖ್ಯವಾಗಿ ಕೀಟನಾಶಕಗಳು, ಹಲವು ವಿಧದ ಕೀಟನಾಶಕಗಳನ್ನು ಕೂಡ ಉಪಯೋಗಿಸ್ತೇವೆ ಮನೆಯಲ್ಲಿ. ಕೆಲವು ಕೃಷಿ ಚಟುವಟಿಕೆಗೆ ಅಥವಾ ತರಕಾರಿಗಳ ಕೀಟ ಹತೋಟಿಗೆ ಅಥವಾ ಬೇರೆ ಇನ್ನಿತರ ಗಿಡದ ಕೀಟದ ಹತೋಟಿಗೆ ಉಪಯೋಗಿಸಬಹುದು. ಮುಖ್ಯವಾಗಿ ವಿವಿಧ ರೀತಿಯ ರಾಸಾಯನಿಕಗಳಿರುತ್ತದೆ. ಪೈರಥ್ರಾಯ್ಡ್ ಅಂಶ ಅಥವಾ ಅಲೆಥ್ರಿನ್ ಎಂಬ ಅಂಶ ಮುಖ್ಯವಾಗಿ ನಮ್ಮ ಈ ಸೊಳ್ಳೆ ಲಿಕ್ವಿಡೇಟರ್ ದ್ರಾವಣಗಳಲ್ಲಿ ಅಥವಾ ಸೊಳ್ಳೆ ಕಾಯಿಲ್ಗಳಲ್ಲಿ ಕಂಡು ಬರ್ತದೆ. ಇನ್ನು ಕೆಲವೊಮ್ಮೆ ಈ ಜಿರಳೆಕಾಯಿಗಳಿಗೆ ಅಥವಾ ಇರುವೆಗೆ ಸಂಬಂಧಿಸಿದ ಚಾಕ್ ತುಂಡುಗಳಲ್ಲಿ ಇರ್ತದೆ. ಇದರಿಂದ ಈ ಅಥವಾ ಇನ್ನಿತರ ಕೆಲವು ಕೀಟನಾಶಕಗಳು ನಮ್ಮ ಕೃಷಿ ಚಟುವಟಿಕೆ ಉಪಯೋಗಿಸುವುದು, ವಿವಿಧ ರೀತಿಯ ಕೀಟನಾಶಕಗಳು, ಇದು ಎಲ್ಲಿಯಾದರೂ ಆಕಸ್ಮಿಕವಾಗಿ ಚರ್ಮದ ಮುಖಾಂತರ ಕೂಡ ಸಂಪರ್ಕ ಆಗಬಹುದು. ಚರ್ಮದಲ್ಲಿ ಯಾವುದಾದ್ರೂ ಸಣ್ಣ ಗಾಯ ಇದ್ರೆ ಅಥವಾ ದೊಡ್ಡ ರೀತಿಯ ಗಾಯ ಇದ್ರೆ, ಅಥವಾ ಕೆಲವೊಂದು ಸಂದರ್ಭದಲ್ಲಿ ಶ್ವಾಸಕೋಶದ ಮುಖಾಂತರ, ಅಥವಾ ಕೆಲವೊಮ್ಮೆ ತಾನಾಗಿ ಪ್ರಾಣಿ ನುಂಗಿದ ಸಂದರ್ಭದಲ್ಲಿ, ಅಥವಾ ಆಹಾರ ವಸ್ತುಗಳ ಸಂಪರ್ಕಕ್ಕೆ ಬಂದ್ರೆ, ಪಾತ್ರೆ ಸಾಮಾನುಗಳ ಸಂಪರ್ಕಕ್ಕೆ ಬಂದು ಆಹಾರ ವಸ್ತುಗಳ ಮುಖಾಂತರ ಕೂಡ ದೇಹಕ್ಕೆ ಹೋಗೋ ಸಾಧ್ಯತೆ ಇರ್ತದೆ. ಮೊದಲು ಹೇಳಿದಾಗೆ ಮುಖ್ಯವಾಗಿ ಈ ಕೀಟನಾಶಕಗಳಲ್ಲಿ ಹೆಚ್ಚಾಗಿ ಜೊಲ್ಲು ಸುರಿಸುವಂತ ಒಂದು ಸಾಮಾನ್ಯ ಚಿಹ್ನೆ ಕಂಡುಬರುತ್ತದೆ ಹೆಚ್ಚಾಗಿ. ಈಗ ಇಲಿ ಪಾಷಾಣಗಳನ್ನು ಕೂಡ ನಾವು ಉಪಯೋಗ ಮಾಡ್ತಾ ಇರ್ತೀವಿ ಮನೆಯೊಳಗೆ, ಇಲಿಗಳಿಗೆ ಬಳಸುವಂತಹದ್ದು ಮೂಷಕ ಪಾಷಾಣಗಳನ್ನು, ಇವು ಏನಾದರೂ ಅಪ್ಪಿತಪ್ಪಿ ಪರಿಣಾಮ ಬೀರಬಹುದಾ? ಹೌದು, ಇಲಿ ಪಾಷಾಣಗಳು ಒಂದು ಭಾರಿ ತೀವ್ರ ಪ್ರಮಾಣದ ವಿಷಕಾರಕ ವಸ್ತು ನಮಗೆ ಗೊತ್ತಿರ್ತದೆ. ಮೊದಲೇ ಇಲಿಗೆ ತಿನ್ಲಿಕ್ಕೆ ಇರುವ ವಸ್ತುವನ್ನು ಇಲಿ ತಿಂದಲ್ಲಿ ಯಾವ ರೀತಿ ಇಲಿ ತಕ್ಷಣ ಸಾವನ್ನಪ್ಪುತ್ತದೆ ಅಂತ, ಇದೇ ರೀತಿ ಇದು ಒಂದು ವೇಳೆ ಇಲಿ ಪಾಷಾಣವನ್ನು ತಿಂದು ಸತ್ತ ಇಲಿಯನ್ನು ಒಂದು ವೇಳೆ ನಾಯಿ ಅಥವಾ ಬೆಕ್ಕು ತಿಂದಲ್ಲಿ ಅದು ಕೂಡ ವಿಷವಾಗುವ ಸಾಧ್ಯತೆ ಇರುತ್ತದೆ. ಅಷ್ಟು ತೀವ್ರ ಪ್ರಮಾಣದಲ್ಲಿ ದೇಹದಲ್ಲಿ ವಿಷ ಏರುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಈ ಹಲವು ರೀತಿಯ ಇಲಿ ಪಾಷಾಣಗಳು ನಮ್ಮಲ್ಲಿ ಈಗ ಬರ್ತದೆ. ಬ್ರೋಮೋಡೈಲೋನ್, ವಾರ್ಫರಿನ್, ಬ್ರೋಮೋಡೈಫಾಸ್ ಅಂತ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ವಿವಿಧ ರೀತಿಯ ಇಲಿ ಪಾಷಾಣಗಳು ಇರ್ತದೆ. ಇದು ಒಂದು ವೇಳೆ ಸಂಪರ್ಕಕ್ಕೆ ಬಂದಲ್ಲಿ ತೀವ್ರ ಪ್ರಮಾಣದ ರಕ್ತಸ್ರಾವ ಆಗುವುದು. ಮುಖ್ಯ ಚಿಹ್ನೆ ಏನಂದ್ರೆ ರಕ್ತಸ್ರಾವ ಮೂಗಿನಿಂದ ಅಥವಾ ಗುದದ್ವಾರದಿಂದ ಅಥವಾ ರಕ್ತ ಮಿಶ್ರಿತ ವಾಂತಿ, ಇದು ಒಂದು ಮುಖ್ಯವಾದ ಚಿಹ್ನೆ ಆಗಿರ್ತದೆ ಯಾವ್ದಾದ್ರೂ ಇಲಿ ಪಾಷಾಣವನ್ನು ಒಂದು ವೇಳೆ ನಾಯಿ ಅಥವಾ ಬೆಕ್ಕು ನುಂಗಿದಲ್ಲಿ. ಚಿಹ್ನೆಗಳ ಕಂಡು ಕೂಡಲೇ ಆದಷ್ಟು ಜಲ್ದಿ ವೈದ್ಯರ ಕಡೆ ನಾವು ಅದನ್ನ ತಗೊಂಡು ಹೋಗುದಾಗ್ಲಿ ಅಥವಾ ಚಿಕಿತ್ಸೆ ಮಾಡಿಸೋದಾಗ್ಲಿ ಮಾಡಬೇಕು ಅಂತ. ಹೌದು, ಮೊದಲೇ ಹೇಳಿದಂತೆ ಎಲ್ಲಿಯಾದ್ರೂ ಚರ್ಮದ ಸಂಪರ್ಕದ ಮುಖಾಂತರ ವಿಷವ ದೇಹವನ್ನು ಹೊಕ್ಕಿದ್ರೆ ಆದಷ್ಟು ಚರ್ಮದ ಆ ಭಾಗವನ್ನು ನೀರಿನಿಂದ ತೊಳಿಬೇಕು ಆದಷ್ಟು. ಮತ್ತೆ ಈ ತೊಳಿವಾಗ ಮುಂಜಾಗ್ರತೆ ಏನು ವಹಿಸಬೇಕಂದ್ರೆ ಯಾವುದೇ ರೀತಿಯ ಬ್ರಷ್ ಉಪಯೋಗಿಸಬಾರದು, ಬ್ರಷ್ಗಳನ್ನು ಅಥವಾ ಕೈಯನ್ನು ತಿಕ್ಕಬಾರದು ಆದಷ್ಟು. ಇದರಿಂದಾಗಿ ವಿಷದ ಅಂಶ ಇನ್ನು ಜಾಸ್ತಿ ಆಗುವ ಸಾಧ್ಯತೆ ಇರ್ತದೆ. ಅಲ್ಲದೆ ಯಾವುದೇ ರೀತಿಯ ಎಣ್ಣೆಗಳನ್ನು ಉಪಯೋಗಿಸಬಾರದು, ಸಸ್ಯಜನಕ ಎಣ್ಣೆಗಳನ್ನು ದೇಹದ ಮೇಲೆ ಅಥವಾ ಚರ್ಮದ ಮೇಲೆ ಹಾಕೋದು ಅಥವಾ ಬಾಯಿಯ ಮುಖಾಂತರ ಕುಡಿಸುವುದು ಮಾಡಬಾರದು. ಮತ್ತೆ ನಿರ್ದೇಶನ ಇದ್ರೆ ಅಥವಾ ಮಾಹಿತಿ ಇದ್ರೆ ನಿಗದಿಪಡಿಸಿದ ಪ್ರಥಮ ಚಿಕಿತ್ಸೆ ಕೊಡಬಹುದು. ಪ್ರಥಮ ಚಿಕಿತ್ಸೆ ನಂತರ ಆದಷ್ಟು ಬೇಗ ಸೂಕ್ತ ಚಿಕಿತ್ಸೆಗೆ ನಾವು ರವಾನಿಸಬೇಕಾಗ್ತದೆ. ಈಗ ನೋಡ್ರಿ, ಇವಲ್ಲದೆ ಮತ್ತೆ ನಾವು ಸಾಕಷ್ಟು ರಾಸಾಯನಿಕಗಳನ್ನ ನಮ್ಮ ಮನೆಯೊಳಗೆ ಬಳಸ್ತಾ ಇದ್ದೀವಿ. ಅದು ಬೂಟಿನ ಪಾಲಿಶ್ ಆಗಿರ್ಬೋದು ಅಥವಾ ಅಗರಬತ್ತಿಗಳಾಗಿರ್ಬೋದು ಅಥವಾ ನಾವೇನು ಉಗುರುಗಳಿಗೆ ಪಾಲಿಶ್ ಮಾಡ್ಕೊಳ್ತೀವಿ, ನೇಲ್ ಪಾಲಿಶ್ ಆಗಿರ್ಬೋದು, ಇಂಥ ಸಾಕಷ್ಟು ರಾಸಾಯನಿಕಗಳನ್ನು ಇವತ್ತು ನಮಗೆ ಅರಿವಿದ್ದು ಅರಿವಿಲ್ಲದೆ ಉಪಯೋಗ ಮಾಡ್ತಾ ಇರ್ತೀವಿ. ಇಂಥ ಒಂದು ರಾಸಾಯನಿಕಗಳು ಸಾಮಾನ್ಯವಾಗಿ ನಾವು ಒಳ್ಳೆ ರಾಸಾಯನಿಕಗಳನ್ನು ನಾವೇನ್ ಕರ್ಕೊಳ್ತೀವಿ, ನಾವೇನ್ ತಿಳ್ಕೊಂಡಿರ್ತೀವಿ, ಅಂತಹ ರಾಸಾಯನಿಕಗಳು ಯಾವ ರೀತಿಯಾದಂತಹ ಒಂದು ಪರಿಣಾಮ ಬೀರಬಹುದು ಅಂತೀರಿ? ಹೌದು, ಈಗಿನ ಮನೆಗಳಲ್ಲಿ ಹಲವು ವಿಧದ ಸೌಂದರ್ಯವರ್ಧಕ ಅಥವಾ ಸುಗಂಧ ದ್ರವ್ಯಗಳು, ನೈಲ್ ಪಾಲಿಶ್, ಉಗುರು ಪಾಲಿಶ್ ಮಾಡ್ಲಿಕ್ಕೆ ಈ ಸೌಂದರ್ಯವರ್ಧಕ ಪೌಡರ್ಗಳು ಹಲವು ರೀತಿ, ಇದು ಸರ್ವೇ ಸಾಮಾನ್ಯ ಆಗಿದೆ. ಅಲ್ಲದೆ ವಿವಿಧ ರೀತಿಯ ಪರ್ಫ್ಯೂಮ್ಸ್, ಸುಗಂಧ ದ್ರವ್ಯಗಳು, ಇದರೆಲ್ಲ ರಾಸಾಯನಿಕಗಳಲ್ಲಿ ಹೆಚ್ಚಿನ ಇದರಲ್ಲಿ ಆಲ್ಕೋಹಾಲ್ ಅಂಶ ಕಂಡು ಬರ್ತದೆ. ಈ ಆಲ್ಕೋಹಾಲ್ ಇಂದ ವಿಷವಾಗ ಸಾಧ್ಯತೆ ಇರ್ತದೆ. ಇನ್ನಿತರ ಕೆಲವು ಸಂದರ್ಭದಲ್ಲಿ ಆಲ್ಕೋಹಾಲ್ ದೇಹದೊಳಗೆ ಹೋದಾಗ ಅಥವಾ ಕೆಲವು ಸೀಮೆಣ್ಣೆ ಅಥವಾ ಪೆಟ್ರೋಲ್ ನಂತಹ ರೀತಿಯ ಪದಾರ್ಥವಿದ್ದಾಗ, ರಾಸಾಯನಿಕ ಇದ್ದಾಗ, ಇದು ಶ್ವಾಸಕೋಶ ಮುಖಾಂತರ ಹೋಗಿ ಶ್ವಾಸಕೋಶಕ್ಕೆ ಪೆಟ್ಟನ್ನು ಉಂಟು ಮಾಡೋ ಸಾಧ್ಯತೆ ಇರ್ತದೆ. ಇಂತಹ ಸಂದರ್ಭದಲ್ಲಿ ಮುಖ್ಯವಾಗಿ ಮೊದಲೇ ಹೇಳಿದಾಗೆ ಚರ್ಮದ ಮೂಲಕವಾದ್ರೆ ಚರ್ಮವನ್ನು ನೀರಿನಿಂದ ಆದಷ್ಟು ತೊಳಿಬೇಕು. ಇದಲ್ಲದೆ ಕೆಲವು ಅಂಟುಗಳು, ಗಮ್ಮುಗಳು, ಇನ್ಸ್ಟೆಂಟ್ ಗಮ್ ಅಂತ ಈಗ ಹೆಚ್ಚಾಗಿ ಏನು ಉಪಯೋಗಿಸ್ತಾರೋ ಅದರ ಮುಖಾಂತರ ಯಾವುದೇ ರೀತಿಯ ವಿಷಕಾರಿಕ ಸಂದರ್ಭ ಉಂಟಾಗದಿದ್ರು ಕೂಡ ಮುಖ್ಯವಾಗಿ ಒಂದನ್ನೊಂದು ಹೆಚ್ಚಾಗಿ ಅಂಟಿಕೊಳ್ಳುವ ಸಾಧ್ಯತೆ ಇರ್ತದೆ, ಇನ್ಸ್ಟೆಂಟ್ ಗಮ್ಗಳು. ಇಂಥ ಸಂದರ್ಭದಲ್ಲಿ ಅವುಗಳನ್ನು ತೀವ್ರ ಪ್ರಮಾಣದಲ್ಲಿ ಬೇರ್ಪಡಿಸಲು ಕೂಡ ಪ್ರಯತ್ನ ಮಾಡಬಾರದು. ಇದಲ್ಲದೆ ಮುಖ್ಯವಾಗಿ ಹಲವು ವಿಧದ ಔಷಧಗಳು ಇನ್ನೊಂದು ಮುಖ್ಯವಾದ್ದೇನೆಂದ್ರೆ, ಹಲವು ಮನೆಗಳಲ್ಲಿ ಸಾಮಾನ್ಯ ಕೆಲವು ಅನಾರೋಗ್ಯ ಪರಿಸ್ಥಿತಿಗಳಿಗೆ ಔಷಧ ಇಟ್ಟಿರ್ತಾರೆ, ಟ್ಯಾಬ್ಲೆಟ್ಸ್ ಇರ್ತಾವ, ಲಿಕ್ವಿಡ್ಸ್ ಇರ್ತಾವ. ಹೌದು, ಮುಖ್ಯವಾಗಿ ಕೆಮ್ಮಿಗೆ, ಶೀತ ಅಥವಾ ಜ್ವರ ಅಥವಾ ದೇಹದ ವಿವಿಧ ಬಗೆಯ ನೋವುಗಳಿಗೆ, ನೋವು ನಿವಾರಕ, ಇದು ಸರ್ವೇ ಸಾಮಾನ್ಯ, ಹೆಚ್ಚಿನ ಮನೆಗಳಲ್ಲಿ ಸಾಮಾನ್ಯವಾಗಿ ನೋವು ನಿವಾರಕ, ಜ್ವರ ನಿವಾರಕ, ಜ್ವರ ನಿವಾರಕ, ಶೀತಕ್ಕೆ, ಕೆಮ್ಮುಗಳಿಗೆ, ಇದರಲ್ಲಿರುವ ಹಲವು ವಿಧದ ಅಂಶಗಳು ಕೆಲವೊಮ್ಮೆ ಸಂದರ್ಭದಲ್ಲಿ ವಾರಸ್ಥರು ಸೂಕ್ತ ಮಾಹಿತಿ ಇಲ್ಲದೆ ಯಾವ್ದಾದ್ರು ಸಾಕು ಪ್ರಾಣಿಗಳ ಅನಾರೋಗ್ಯ ಇದ್ದಾಗ ತಾವೇ ಚಿಕಿತ್ಸೆ ನೀಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಅದು ಆಹಾರ ತಿನ್ನುತ್ತ ಸರಿಯಾಗಿಲ್ಲ ಅಥವಾ ಜ್ವರ ಇದೆ ಅಂತ ಅಂದುಕೊಂಡು ಜ್ವರ ನಿವಾರಕ ಕೆಲವು ಮಾತ್ರೆಗಳನ್ನು ಅಥವಾ ಸಿರಪ್ಗಳನ್ನು ಕೊಡ್ತಾರೆ. ನಾವು ಸಾಮಾನ್ಯವಾಗಿ ಮಾನವರಿಗೆ ಉಪಯೋಗಿಸುವ ಅದೇ ಔಷಧಿಯನ್ನು ಪ್ರಾಣಿಗಳನ್ನು ನೀಡ್ತಾರೆ. ಇದರಿಂದಾಗಿ ಕೆಲವೊಮ್ಮೆ ನಾವೇ ವಿಷ ನೀಡಿದಂತ ಆಗುವ ಪರಿಸ್ಥಿತಿ ಉಂಟಾಗ್ತದೆ. ಕೆಲವೊಮ್ಮೆ ಮುಖ್ಯವಾಗಿ ಬೆಕ್ಕುಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಸಾಮಾನ್ಯ ಪರಿಸ್ಥಿತಿ. ಇದರಲ್ಲಿ ಪ್ಯಾರಾಸಿಟಮಾಲ್ ಅಂತ ಹೇಳುವ ಒಂದು ಔಷಧ ಒಂದು ಉತ್ತಮ ಉದಾಹರಣೆ. ಪ್ಯಾರಾಸಿಟಮಾಲ್ ಅನ್ನು ಯಾವುದೇ ಸಂದರ್ಭದಲ್ಲಿ ಜ್ವರಕ್ಕಾಗಿ ಅಥವಾ ಅನಾರೋಗ್ಯದಲ್ಲಿ ಬೆಕ್ಕಿಗೆ ನೀಡಿದಲ್ಲಿ ಅದು ತಕ್ಷಣ ವಿಷ ಆಗುವ ಸಂದರ್ಭ ಇರ್ತದೆ. ಅಲ್ಲದೆ ಯಾವುದೇ ರೀತಿಯ ನೋವು ನಿವಾರಕ ಔಷಧ ಇರಬಹುದು, ನಾವು ಸಾಮಾನ್ಯವಾಗಿ ನೋವಿಗೆ ಉಪಯೋಗಿಸುವ ಯಾವುದೇ ರೀತಿಯ ಔಷಧಗಳು ಪ್ರಾಣಿಗಳಿಗೆ ನೀಡಿದಲ್ಲಿ ಅದು ತೀವ್ರ ಪ್ರಮಾಣದ ಹೊಟ್ಟೆಯಲ್ಲಿ ರಕ್ತಸ್ರಾವ ಉಂಟು ಮಾಡಬಹುದು. ತೀವ್ರ ಪ್ರಮಾಣದ ರಕ್ತಸ್ರಾವ ಉಂಟು ಮಾಡಿ ದೇಹ ತೀವ್ರ ಬಳಲಿಕೆಯಿಂದ ದೇಹದಲ್ಲಿ ನೀರಿನ ಅಂಶವನ್ನು ಭಾರಿ ಕಡಿಮೆ ಕೂಡ ಮಾಡಬಹುದು. ಈಗ ಸಾಮಾನ್ಯವಾಗಿ ರೈತರ ಮನೆಗಳಲ್ಲಿ ಏನು ರಾಸಾಯನಿಕಗಳು ಇರ್ತಾವ, ಅವುಗಳಿಗೆ ಜಾನುವಾರುಗಳು ಯಾವ ರೀತಿ ಎಕ್ಸ್ಪೋಸ್ ಆಗ್ತಾವ ಅಂತೀರಿ, ಯಾವ ರೀತಿ ಅವುಗಳಿಗೆ ಸಂಪರ್ಕಕ್ಕೆ ಬರ್ತಾವ ಅಂತೀರಿ? ಮುಖ್ಯವಾಗಿ ಮೊದಲೇ ಹೇಳಿದಾಗೆ ಒಂದು ಏನಂದ್ರೆ ಚರ್ಮದ ಮುಖಾಂತರ ನಾವು ಯಾವ್ದಾದ್ರೂ ಕೀಟನಾಶಕವಾಗಿ ಉಪಯೋಗಿಸಿದಾಗ ಅಥವಾ ಈ ರಾಸಾಯನಿಕಗಳನ್ನು ಸ್ಪ್ರೇ ಅಥವಾ ಸಿಂಪಡಿಸ್ತಾ ಇರುವಾಗ ಆಕಸ್ಮಿಕವಾಗಿ ಚರ್ಮದ ಮುಖಾಂತರ ದೇಹದೊಳಕ್ಕೆ ಹೋಗುವ ಸಾಧ್ಯತೆ ಇರ್ತದೆ. ಚರ್ಮದಲ್ಲಿ ಯಾವ್ದಾದ್ರು ಗಾಯಗಳಿದ್ರೆ ಅಥವಾ ಹುಣ್ಣುಗಳಿದ್ರೆ ಇದು ಹೋಗುವ ಸಾಧ್ಯತೆ ಹೆಚ್ಚಿರ್ತದೆ. ಇನ್ನೊಂದೇನಂದ್ರೆ ಮೋಡ ಕವಿದ ಅಥವಾ ಕಡಿಮೆ ಉಷ್ಣತೆಯ ವಾತಾವರಣ, ಮಂಜಿನ ವಾತಾವರಣ ಅಥವಾ ಮೋಡದ ವಾತಾವರಣದಲ್ಲಿ ಈ ರೀತಿಯ ಯಾವ್ದಾದ್ರು ರಾಸಾಯನಿಕಗಳು ದೇಹದ ಒಳಕ್ಕೆ ಪ್ರವೇಶಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಇನ್ನೊಂದು ಸಂದರ್ಭ ಯಾವ್ದಾದ್ರೂ ಆಹಾರ ಪದಾರ್ಥ ವಸ್ತುಗಳ ಸಂಪರ್ಕ ಬಂದಾಗ ಅಥವಾ ಅದರ ಪಾತ್ರೆ ಸಾಮಾನುಗಳ ಜೊತೆ ಸಂಪರ್ಕ ಬಂದಾಗ ಆಕಸ್ಮಿಕವಾಗಿ ಅದರ ಮೂಲಕ ಈ ವಿಷ ದೇಹದ ಒಳಕ್ಕೆ ಹೋಗುವ ಸಾಧ್ಯತೆ ಇರ್ತದೆ. ಆಮೇಲೆ ರೈತರು ಕೆಲವೊಮ್ಮೆ ಏನ್ ಮಾಡತಾರಪ್ಪ ಅಂತಂದ್ರೆ ಈ ರಾಸಾಯನಿಕಗಳನ್ನ ಅಥವಾ ತಮ್ದೇನು ಸ್ಪ್ರೇಯರ್ಸ್ ಇರ್ತಾವ, ಡಸ್ಟರ್ಸ್ ಇರ್ತಾವ, ಅವನ್ನ ಕುಡಿಯುವ ನೀರಿನ ಮೂಲದ ಹತ್ರ ತೊಳೆಯೋದ್ರಿಂದ, ದೋಣಿ ಒಳಗೆ ಕೆಲವೊಮ್ಮೆ ತೊಳೆಯೋದ್ರಿಂದ ಇಂಥ ಒಂದು ಸಾಧ್ಯತೆಗಳು ಹೆಚ್ಚಾಗುವಂತಹ ಸಂದರ್ಭ ಇರ್ತದೆ. ಇವುಗಳನ್ನ ರೈತರು ಆದಷ್ಟು ತಪ್ಪಿಸಬೇಕು ಅನ್ನುವಂತಹ ಒಂದು ವಿಚಾರವನ್ನು ಗಮನಿಸಬೇಕು. ಸಾಮಾನ್ಯವಾಗಿ ನಮ್ಮ ರೈತರಿಗೆ ಈ ವಿಷ ಪದಾರ್ಥಗಳು ಸಂಪರ್ಕಕ್ಕೆ ಬರಬಾರದು, ಜಾನುವಾರುಗಳ ಸಂಪರ್ಕಕ್ಕೆ ಬರಬಾರದು, ಮಕ್ಕಳ ಸಂಪರ್ಕಕ್ಕೆ ಬರಬಾರದು, ಅವ್ರ ಮುಂಜಾಗ್ರತೆಯಾಗಿ ಏನೇನು ಕ್ರಮಗಳನ್ನು ತಗೊಳ್ಬೇಕಂತೀರಿ, ಏನೇನು ಸೂಚನೆಗಳನ್ನು ಅವರಿಗೆ ಕೊಡ್ತಿರ್ತಾವ? ಮೊದಲಿಗೆ ಯಾವುದೇ ರೀತಿಯ ರಾಸಾಯನಿಕಗಳು ಪ್ರಾಣಿಗಳ ಅಥವಾ ಮುಖ್ಯವಾಗಿ ಮಕ್ಕಳ ಸಂಪರ್ಕ ಬರದಂತೆ ಸೂಕ್ತ ರೀತಿಯಲ್ಲಿ ಆದಷ್ಟು ದೂರವಾಗಿ ಆಹಾರ ಪದಾರ್ಥ ವಸ್ತುಗಳಿಂದ ಸಂಪರ್ಕ ಬರದಂತೆ ಸೂಕ್ತ ರೀತಿಯ ಎತ್ತರ ಪ್ರದೇಶದಲ್ಲಿ ಅದನ್ನು ದಾಸ್ತಾನು ಮಾಡುವುದು ಒಂದು ಸೂಕ್ತವಾದ ಕ್ರಮ ಸರಿಯಾಗಿ. ಮತ್ತಿನ್ನೊಂದೇನಂದ್ರೆ ಈ ಕೆಲವು ಕೀಟನಾಶಕಗಳು ಅಥವಾ ಯಾವುದಾದ್ರು ರಾಸಾಯನಿಕಗಳನ್ನು ಉಪಯೋಗಿಸುವಾಗ ಗಮನದಲ್ಲಿಟ್ಟುಕೊಳ್ಬೇಕಾದ ಅಂಶ ಏನಂದ್ರೆ ಈ ಕೃಷಿ ಚಟುವಟಿಕೆಗಳಿಗೆ ಅಥವಾ ತರಕಾರಿ ಬೇರೆ ಇನ್ನಿತರ ಕೀಟಗಳ ಹತೋಟಿಗೆ ಉಪಯೋಗಿಸುವ ಕೀಟನಾಶಕಗಳನ್ನು ಜಾನುವಾರುಗಳ ಮೈ ಮೇಲೆ ಖಂಡಿತವಾಗಿ ಉಪಯೋಗಿಸಬಾರದು. ಜಾನುವಾರುಗಳಿಗೆ ನಿರ್ದಿಷ್ಟಪಡಿಸಿದ ಕೆಲವು ಕೀಟನಾಶಕಗಳು ಇರ್ತದೆ, ಅವುಗಳ ಮೈ ಮೇಲಿನ ಹೇನು ಉಣ್ಣೆಯ ಹತೋಟಿಗೆ ಸಂಬಂಧಪಟ್ಟ ಕೆಲವು ಕೀಟನಾಶಕಗಳು, ಇವುಗಳನ್ನ ಸರಿಯಾದ ನಿರ್ದಿಷ್ಟ ಪ್ರಮಾಣದಲ್ಲಿ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಕೆಲವೊಂದು ಸಂದರ್ಭದಲ್ಲಿ ನಿಗದಿಪಡಿಸಿದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರಿನಿಂದ ಬೆರೆಸಿ ಅದು ವಿಷವಾಗುವ ಸಾಧ್ಯತೆ ಇರ್ತದೆ. ಮೊದಲು ಹೇಳಿದಾಗೆ ಆದಷ್ಟು ಮೋಡ ಕವಿದ ಅಥವಾ ಮಂಜಿನ ವಾತಾವರಣದಲ್ಲಿ ಇದನ್ನು ಸಿಂಪಡಿಸಬಾರದು ಜಾನುವಾರುಗಳ ಮೈ ದೇಹದ ಮೇಲೆ. ಮತ್ತಾವುದಾದ್ರೂ ಚರ್ಮದ ಮೇಲೆ ಗಾಯಗಳಿದ್ದಲ್ಲಿ ಅದನ್ನು ಆದಷ್ಟು ಆವರಿಸಿ ಅದನ್ನು ಬಿಟ್ಟು ಬೇರೆ ಚರ್ಮದ ಬೇರೆ ಜಾಗಗಳಿಗೆ ಆಗುವಂತೆ ಸಿಂಪಡಿಸಬೇಕಾಗ್ತದೆ. ಮತ್ತೆ ಒಂದು ವೇಳೆ ಸೂಕ್ತ ನಿರ್ದೇಶನ ಇದ್ರೆ ಅಥವಾ ಮಾಹಿತಿ ಇದ್ದಾಗ ಆ ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಪ್ರಥಮ ಚಿಕಿತ್ಸೆಯನ್ನು ಆದಷ್ಟು ಶೀಘ್ರ ಕೊಡಬಹುದು. ಇಲ್ಲಪ್ಪ ಅಂತಂದ್ರೆ ನೇರವಾಗಿ ವೈದ್ಯರ ಕಡೆ ಕರ್ಕೊಂಡು ಹೋಗಬಹುದು. ಆದಷ್ಟು ಸಮಯ ವಿಳಂಬವಾಗದೆ ಆದಷ್ಟು ಬೇಗ ಪಶುವೈದ್ಯ ಚಿಕಿತ್ಸೆ ಒದಗಿಸುವುದು ಸೂಕ್ತ. ನಮ್ಮ ರೈತರ ಮನೆಯಲ್ಲಿ ಈ ಪ್ರಥಮ ಚಿಕಿತ್ಸೆ ಅನ್ನುವಂಥದ್ದು ಏನಾದರೂ ಕಿಟ್ ಇಡುವುದಕ್ಕೆ ಸಾಧ್ಯತೆ ಅದನ? ಹೌದು, ಮುಖ್ಯವಾಗಿ ಒಂದೆರಡು ರಾಸಾಯನಿಕ ದ್ರಾವಣಗಳನ್ನು ಮೊದಲೇ ಇಟ್ಕೊಂಡ್ರೆ ಅದರಿಂದ ಕೆಲವು ರೀತಿ ಸುಲಭ ಆಗಬಹುದು. ಈ ವಿಷದ ಸಂದರ್ಭಗಳಲ್ಲಿ ಮುಖ್ಯವಾಗಿ ದೇಹದ ಒಳಗೆ ವಿಷ ಪ್ರವೇಶಿಸಿ 2-4 ಗಂಟೆ ಒಳಗಾಗಿದ್ರೆ ಆ ವಿಷವನ್ನು ದೇಹದಿಂದ ಹೊರಗೆ ಬರಿಸುವ ಮೂಲಕ ಅಂದ್ರೆ ವಾಂತಿ ಮಾಡುವಂತೆ ಪ್ರೇರೇಪಿಸಬೇಕು ಈ ಪ್ರಾಣಿಗಳನ್ನ. ಮುಖ್ಯವಾಗಿ ನಾಯಿ ಬೆಕ್ಕು ಅಥವಾ ಸಣ್ಣ ಹೊಟ್ಟೆಯ ಪ್ರಾಣಿಗಳು, ನಾಯಿ ಬೆಕ್ಕು, ಇವುಗಳನ್ನ ವಾಂತಿ ಮಾಡುವಂತೆ ಪ್ರೇರೇಪಿಸಬೇಕು. ಆದ್ರೆ ಗಮನದಲ್ಲಿ ಇಟ್ಟುಕೊಳ್ಬೇಕಂದ್ರೆ ವಿಷ ದೇಹದೊಳಕ್ಕೆ ಪ್ರವೇಶಿಸಿ 2-4 ಗಂಟೆ ಒಳಗೆ ಆದ್ರೆ ಮಾತ್ರ. ಈ ವಾಂತಿ ಬರಿಸಲು ಮುಖ್ಯವಾಗಿ ಹೈಡ್ರೋಜನ್ ಪರಾಕ್ಸೈಡ್ ಎಂಬ ದ್ರಾವಣವನ್ನು ಉಪಯೋಗಿಸಬಹುದು. 3% ಹೈಡ್ರೋಜನ್ ಪರಾಕ್ಸೈಡ್ ಅದು 1-3 ಮಿಲಿಲೀಟರ್ ಅಷ್ಟು, ಅಥವಾ ಉಪ್ಪಿನ ದ್ರಾವಣವನ್ನು 1 ಟೀಸ್ಪೂನ್ ಉಪ್ಪಿನ ದ್ರಾವಣವನ್ನು ನೀರು ಅದಕ್ಕೆ ಕುಡಿಸಬಹುದು ನಾಯಿ ಅಥವಾ ಬೆಕ್ಕುಗಳಿಗಾದ್ರೆ. 15-30 ನಿಮಿಷದಲ್ಲಿ ವಾಂತಿ ಆಗಿಲ್ಲವಾದ್ರೆ ಮತ್ತೆ ಪುನಃ ಯಾವುದೇ ಸಂದರ್ಭದಲ್ಲಿ ಪುನಃ ಈ ದ್ರಾವಣಗಳನ್ನು ಕುಡಿಸಬಾರದು. ಒಂದು ವೇಳೆ ವಾಂತಿ ಆದ್ರೆ ದೇಹದಲ್ಲಿರುವ ವಿಷದ ಅಂಶ ಆದಷ್ಟು ಸ್ವಲ್ಪ ಪ್ರಮಾಣದಲ್ಲಿ ಹೊರಗೆ ಹೋಗಿರೋ ಸಾಧ್ಯತೆ ಇರ್ತದೆ. ಯಾವುದೇ ರೀತಿಯ ವಾಂತಿ ಆಗಲಿಲ್ಲವಾದ್ರೆ ಪುನಃ ಈ ದ್ರಾವಣಗಳನ್ನು ಕುಡಿಸಬಾರದು. ಮತ್ತೆ ಇನ್ನೊಂದು ಕೆಲವು ಸಂದರ್ಭಗಳಲ್ಲಿ ಗಮನದಲ್ಲಿಟ್ಟುಕೊಳ್ಬೇಕಂದ್ರೆ ಯಾವುದೇ ರೀತಿಯ ಉಸಿರಾಟದ ತೀವ್ರ ಪ್ರಮಾಣದ ತೊಂದರೆ ಇದ್ರೆ ಮತ್ತೆ ಕೆಲವೊಂದು ವಿಷಯ ಸಂದರ್ಭದಲ್ಲಿ ಆಗಾಗ ಮೂರ್ಛೆ ಬೀಳುವುದು ಕಂಡು ಬರ್ತದೆ ಕೆಲವು ಪ್ರಾಣಿಗಳು, ಇಂಥ ಸಂದರ್ಭದಲ್ಲಿ ಅಥವಾ ಉಸಿರಾಟದ ತೀವ್ರ ಪ್ರಮಾಣದ ತೊಂದರೆ ಅಥವಾ ಕೆಲವೊಂದು ಸಂದರ್ಭದಲ್ಲಿ ಸುಟ್ಟ ಗಾಯಗಳಾಗಿದ್ರೆ ಬಾಯಿಗಳಲ್ಲಿ ಅಥವಾ ಹೊಟ್ಟೆಗಳಲ್ಲಿ ಸುಟ್ಟ ಗಾಯಗಳಾಗಿದ್ದಾಗ ಇಂಥ ಸಂದರ್ಭಗಳಲ್ಲಿ ಖಂಡಿತವಾಗಿಯೂ ಯಾವುದೇ ವಾಂತಿ ಬರಿಸುವ ಔಷಧಗಳನ್ನು ಕೊಡಬಾರದು. ಅದೊಂದು ಗಮನದಲ್ಲಿಟ್ಟುಕೊಳ್ಬೇಕು. ಮತ್ತೆ ಈ ದೊಡ್ಡ ಪ್ರಾಣಿಗಳಲ್ಲಿ ಅಂದ್ರೆ ಜಾನುವಾರುಗಳಲ್ಲಿ ಎಮ್ಮೆ ಹಸುಗಳಲ್ಲಿ ಆದ್ರೆ ಈ ಇದ್ದಿಲು ಆಕ್ಟಿವೇಟೆಡ್ ಚಾರ್ಕೋಲ್ ಅಂತಾರೆ, ಇದ್ದಿಲನ್ನು ಪ್ರತಿ 1 ಕೆಜಿ ದೇಹಕ್ಕೂ ತೂಕಕ್ಕೆ 3-6 ಗ್ರಾಂನಷ್ಟು ಪ್ರತಿ 2-3 ಗಂಟೆಗೊಮ್ಮೆ ಪುನರಾವರ್ತಿಸಿ ನೀಡಬಹುದು. ಅಥವಾ ಕೆಲವೊಮ್ಮೆ ಹೆಚ್ಚು ತೀವ್ರ ಪ್ರಮಾಣದ ಬೇದಿಯನ್ನುಂಟು ಮಾಡುವ ಔಷಧವನ್ನು ಮೆಗ್ನೀಷಿಯಂ ಸಲ್ಫೇಟ್ ಅಂತ ಹೇಳುವ ಒಂದು ಬಿಳಿ ಬಣ್ಣದ ಪೌಡರ್ ಲಭ್ಯವಿರುತ್ತದೆ ಮೆಡಿಕಲ್ ಅಲ್ಲಿ, ಮೆಗ್ನೀಷಿಯಂ ಸಲ್ಫೇಟ್ ಅಥವಾ ಎಪ್ಸಮ್ ಪೌಡರ್ ಅಂತ ಹೇಳೋದು. ಈ ಪೌಡರ್ ಅನ್ನು 250-500 ಗ್ರಾಂನಷ್ಟು ಒಂದು ವಯಸ್ಕ ಹಸುವಿಗೆ ಅಥವಾ ವಯಸ್ಕ ಎಮ್ಮೆಗೆ ನೀಡಬಹುದು. ಇದರಿಂದಾಗಿ ವಿಷದ ಅಂಶ ದೇಹದಲ್ಲಿರುವುದು ಸ್ವಲ್ಪ ಹೊರಗೋಗಲಿಕ್ಕೆ ಸ್ವಲ್ಪ ಸಹಾಯ ಮಾಡುತ್ತದೆ. ನಂತರ ತಕ್ಷಣವೇ ಸೂಕ್ತ ಪಶು ಚಿಕಿತ್ಸಾ ಸೌಲಭ್ಯ ನೀಡಬೇಕಾಗ್ತದೆ. ನನಗೇನು ಅನಿಸ್ತದೆ ಅಂದ್ರೆ ಈಗ ನಾವು ನೋಡ್ತಾ ಇದೀವಿ ಸಾಮಾನ್ಯವಾಗಿ ಬಸ್ ನೊಳಗೆ ಹೋಗಬೇಕಾದ್ರೆ, ರೈಲ್ವೆದೊಳಗೆ ಪ್ರಯಾಣ ಮಾಡಬೇಕಾದ್ರೆ ಅಥವಾ ಯಾವುದೋ ಒಂದು ಆಫೀಸ್ ನೊಳಗೆ, ಅಲ್ಲಿ ಹೋದ ಕೂಡಲೇ ಒಂದು ಡಬ್ಬಿ ಇರ್ತದೆ, ಪ್ರಥಮ ಚಿಕಿತ್ಸೆ ಫಸ್ಟ್ ಏಡ್ ಅಂತ ಹೇಳಿ ಒಂದು ಡಬ್ಬಿ ಇರ್ತದೆ. ಅದರೊಳಗೆ ಟಿಂಕ್ಚರ್ ಐಡಿನ್ ಆಗಿರ್ಬೋದು ಅಥವಾ ಒಂದು ಪಟ್ಟಿ ಇರಬಹುದು, ಇಂಥ ಸಾಕಷ್ಟು ಸಾಮಗ್ರಿಗಳಿರ್ತಾವ, ಕತ್ತರಿ ಇರ್ತದೆ. ಇಂಥ ಒಂದು ಕಿಟ್ ಏನಿರ್ತದಲ್ಲ ನಮ್ಮ ರೈತರಿಗಾಗಿ ಒಂದು ಏನಾದರೂ ಕಿಟ್ ನೀವು ಏನಾದರೂ ಅಭಿವೃದ್ಧಿ ಮಾಡಿದ್ದೀರಾ ರೈತರ ಸಲುವಾಗಿ ಅನ್ನುವಂಥ ಒಂದು ಕಿಟ್, ಪ್ರಥಮ ಚಿಕಿತ್ಸಾ ಕಿಟ್? ಈಗ ರೈತರ ಸಲುವಾಗಿ ಅಂತ ಪ್ರಥಮ ಚಿಕಿತ್ಸಾ ಕಿಟ್ ಅಂತ ಈಗ ಮಾರುಕಟ್ಟೆಯಂತೆ ಮನುಷ್ಯರಿಗಿರುವಂತೆ ರೆಡಿಮೇಡ್ ಆಗಿ ಲಭ್ಯ ಇರುವುದಿಲ್ಲ. ಆದರೆ ರೈತರು ತಮ್ಮ ಅನುಭವದಿಂದ ಅಥವಾ ಮಾಹಿತಿ ಕೇಳುವುದರಿಂದ ತಾವೇ ಒಂದು ಸಣ್ಣ ಕಿಟ್ ಅನ್ನು ಅಭಿವೃದ್ಧಿಪಡಿಸಬಹುದು, ಅಥವಾ ಕೆಲವು ರಾಸಾಯನಿಕಗಳನ್ನು ತಮ್ಮ ಕಡೆ ಲಭ್ಯವಿರುವ ಹಾಗೆ ಇಟ್ಕೊಳ್ಬಹುದು. ಮುಖ್ಯವಾಗಿ ಯಾವ್ದೇ ರೀತಿಯ ಗಾಯಗಳಾದಾಗ ನಮ್ಮ ಮನುಷ್ಯರಿಗೆ ಆಂಟಿಸೆಪ್ಟಿಕ್ ಯಾವ ರೀತಿ ಉಪಯೋಗಿಸ್ತೀವೋ ಅದನ್ನು ಇಟ್ಕೊಳ್ಬಹುದು. ಯಾವ್ದೇ ರೀತಿ ಗಾಯದ ಸಂದರ್ಭದಲ್ಲಿ ಹತ್ತಿ, ಕಾಟನ್ ಅಥವಾ ಗಾಜುಗಳು ಮತ್ತೆ ಆಂಟಿಸೆಪ್ಟಿಕ್ ದ್ರಾವಣಗಳು ಇದನ್ನು ಇಟ್ಕೊಳ್ಬಹುದು. ಇನ್ನಿತರ ಕೆಲವು ಈ ವಿಷಕಾರಿ ಸಂದರ್ಭಗಳಲ್ಲಿ ಹೇಳಿದಾಗೆ ಕೆಲವೊಂದು ವಾಂತಿ ಮಾಡಲು ಬರಿಸುವ ಕೆಲವು ದ್ರಾವಣಗಳನ್ನು ರೆಡಿಮೇಡ್ ಆಗಿ ತಮ್ಮ ಕಿಟ್ಗಳಲ್ಲಿ ಇಟ್ಟುಕೊಳ್ಬಹುದು. ಇನ್ನಿತರ ಕೆಲವು ಸಂದರ್ಭಗಳಲ್ಲಿ ಇದ್ದಿಲು ಅಂತ ಏನ್ ಹೇಳಿದ್ರು ದೊಡ್ಡ ಜಾನುವಾರುಗಳಲ್ಲಿ ಉಪಯೋಗಿಸೋದು ಇದ್ದಿಲು ಅಥವಾ ಮೆಗ್ನೀಷಿಯಂ ಸಲ್ಫೇಟ್ ಪೌಡರ್ ಇದುಗಳನ್ನು ಇಟ್ಟುಕೊಳ್ಬಹುದು. ಮತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ ಯಾವುದೇ ರೀತಿ ಈ ಕೆಲವು ಸಸ್ಯಜನಕ ಎಣ್ಣೆ ಇರ್ತದೆ, ಸಸ್ಯಜನಕ ಎಣ್ಣೆಗಳನ್ನು ಕೆಲವೊಂದು ನೀಡ್ತಾರೆ ಕೆಲವರು ಜಾನುವಾರುಗಳು. ಯಾವುದು ವಿಷ ಆದಾಗ ದೇಹಕ್ಕೆ ತೀವ್ರ ಪ್ರಮಾಣದಲ್ಲಿ ಎಣ್ಣೆ ಕುಡಿಸ್ತಾರೆ ಅಥವಾ ಚರ್ಮದ ಮೇಲೆ ಎಣ್ಣೆ ಸಸ್ಯಜನ ಹರಳೆಣ್ಣೆ ಒಂದು ಮುಖ್ಯ ಉದಾಹರಣೆ. ಈ ರೀತಿಯ ಸಸ್ಯಜನಕ ಎಣ್ಣೆಗಳನ್ನು ಮಾತ್ರ ಯಾವುದೇ ಸಂದರ್ಭದಲ್ಲಿ ಉಪಯೋಗಿಸುವುದು ಒಳ್ಳೆಯದಲ್ಲ, ಇದರಿಂದಾಗಿ ವಿಷದ ಪ್ರಮಾಣ ಹೆಚ್ಚಾಗುವ ಸಾಧ್ಯತೆ ಇರ್ತದೆ ಯಾವುದೇ ವಿಷದ ಪರಿಸ್ಥಿತಿಯಲ್ಲಿ. ಇನ್ನಿತರ ಪರಿಸ್ಥಿತಿಯಲ್ಲಿ ಅಜೀರ್ಣಕ್ಕೆ ಸಂಬಂಧಪಟ್ಟ ಪರಿಸ್ಥಿತಿಯಲ್ಲಿ ಆದರೆ ಈ ಸಸ್ಯಜನಕ ಎಣ್ಣೆಗಳನ್ನು ಉಪಯೋಗಿಸಬಹುದು. ಈ ವಿಷದ ಪರಿಸ್ಥಿತಿಗಳಲ್ಲಿ ಸಸ್ಯ ಮೂಲದ ಎಣ್ಣೆಗಳನ್ನು ಉಪಯೋಗಿಸಬಾರದು. ಈಗ ರೈತರು ತಮಗೆ ಇಂಥ ಒಂದು ಪ್ರಥಮ ಚಿಕಿತ್ಸೆ ಬಗ್ಗೆ ಆಗಲಿ ಅಥವಾ ಇಂಥ ಒಂದು ಕಿಟ್ ಬಗ್ಗೆ ಆಗಲಿ ತಮಗೆ ಏನಾದರೂ ಮಾಹಿತಿ ಬೇಕು ಅಂತಂದಾಗ ಬೀದರ್ ಪಶು ವೈದ್ಯಕೀಯ ಮಹಾವಿದ್ಯಾಲಯದೊಳಗೆ ಇದರ ಬಗ್ಗೆ ತಾವು ಮಾಹಿತಿ ಕೊಡುವಂತಹದ್ದು, ತರಬೇತಿ ಕೊಡುವಂತಹ ಒಂದು ವಿಚಾರ ಏನಾದರೂ ಹೇಳಬಹುದು? ಹೌದು, ನಮ್ಮ ವಿಸ್ತರಣಾ ವಿಭಾಗದಿಂದ, ಪಶು ವೈದ್ಯಕೀಯ ಮಹಾವಿದ್ಯಾಲಯದ ವಿಸ್ತರಣಾ ವಿಭಾಗದಿಂದ ರೈತರಿಗೆ ಹೈನುಗಾರಿಕಾ ತರಬೇತಿಗಳು ಆಗಾಗ ನಡೆಯುತ್ತಾ ಇರ್ತದೆ. ಈ ಸಂದರ್ಭದಲ್ಲಿ ನಾವು ಹೈನುಗಾರಿಕೆಗೆ ಸಂಬಂಧಪಟ್ಟಿದ ಪಶುಪಾಲನೆ ಅಥವಾ ಇನ್ನಿತರ ಚಟುವಟಿಕೆಗಳು, ಅದರ ಜೊತೆಯಲ್ಲಿ ರೈತರು ತಾವೇ ಮಾಡಬಹುದಾದ ಕೆಲವು ಪ್ರಥಮ ಚಿಕಿತ್ಸೆಗಳು, ಇವುಗಳ ಬಗ್ಗೆ ಮಾಹಿತಿ ನೀಡ್ತಾ ಇರ್ತವೆ. ಮುಖ್ಯವಾಗಿ 2 ಅಥವಾ 3 ದಿವಸದ ತರಬೇತಿಗಳು ಆಗ್ತಾ ಇರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಪ್ರಯಾಣ ವೆಚ್ಚವನ್ನು ಕೆಲವು ವಿಶ್ವವಿದ್ಯಾಲಯ ಭರಿಸುತ್ತದೆ, ಕೆಲವೊಂದು ಸಂದರ್ಭದಲ್ಲಿ ರೈತರು ತಾವೇ ಆಸಕ್ತ ರೈತರು ಬಂದು ಅದರಲ್ಲಿ ಭಾಗವಹಿಸಬಹುದು. ಇದಕ್ಕೆ ಮುಖ್ಯವಾಗಿ ವಿವಿಧ ರೀತಿಯ ದೈನಿಕಗಳಲ್ಲಿ ಪ್ರಕಟಣೆ ಕೂಡ ನೀಡ್ತಾ ಇರ್ತಾರೆ ಆಯಾ ಸಂದರ್ಭಗಳಲ್ಲಿ ಯಾವಾಗ ಈ ತರಬೇತಿ ನಡೀತಾ ಇರ್ತದೆ ಅಂತ. ಇದರಲ್ಲಿ ಆಸಕ್ತ ರೈತರು ಭಾಗವಹಿಸಿ ಬೇಕಾದ ಮಾಹಿತಿಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪಡೆಯಬಹುದು. ಅವರಿಗೆ ಏನಾದರೂ ಸಂಪರ್ಕ ದೂರವಾಣಿ ಕೊಡ್ತೀರಾ? ಮುಖ್ಯವಾಗಿ ನಮ್ಮ ವಿಸ್ತರಣಾ ವಿಭಾಗದ ನಿರ್ದೇಶಕರು ಅಥವಾ ವಿಸ್ತರಣಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಇದರಲ್ಲಿ ನಮಗೆ ರೈತರಿಗೆ ಹೆಚ್ಚಿನ ಸಹಾಯ ನೀಡಬಹುದು. ಅದು ಅಲ್ಲದೆ ನಮ್ಮ ಕೆಲವು ಕೇಂದ್ರಗಳಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳು ನಮ್ಮ ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಒಳಪಟ್ಟದಿದೆ. ಈ ಕೃಷಿ ವಿಜ್ಞಾನ ಕೇಂದ್ರದ ನಿರ್ದೇಶಕರನ್ನು ಭೇಟಿಯಾದರೂ ಕೂಡ ಅದಕ್ಕೆ ಸೂಕ್ತ ಮಾಹಿತಿ ಲಭ್ಯವಾಗುವುದು. ಈಗ ಬೀದರ್ ಕಾಲೇಜಿನೊಳಗೆ ಯಾವ ನಂಬರ್ ಅನ್ನು ಸಂಪರ್ಕ ಮಾಡಬಹುದು? 8 9 0 4 0 4 2 2 1 4 3 6 3 6. ಈ ಮೊಬೈಲ್ ದೂರವಾಣಿ ಸಂಖ್ಯೆಯನ್ನು ಅವರನ್ನು ಸಂಪರ್ಕ ಮಾಡಬಹುದು ಯಾರಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂತ. ಒಳ್ಳೆಯದು. ಡಾಕ್ಟರ್ ಸುನಿಲ್ ಚಂದ್ರ ಅವರೇ ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ನಮ್ಮ ಮನೆಯ ಪರಿಸರದೊಳಗಿರುವಂತಹ ಮತ್ತು ನಮ್ಮ ಸುತ್ತಮುತ್ತಲ ಪರಿಸರದೊಳಗಿರುವಂತಹ ರಾಸಾಯನಿಕಗಳು ನಾವು ಸಾಮಾನ್ಯವಾಗಿ ಏನು ಉಪಯೋಗ ಮಾಡ್ತಾ ಇದ್ದೀವಿ ಅವುಗಳಿಂದ ನಮ್ಮ ಜಾನುವಾರುಗಳ ಮೇಲೆ ನಮ್ಮ ಸಣ್ಣ ಮಕ್ಕಳ ಮೇಲೆ ಯಾವ ರೀತಿಯಾದಂತಹ ಒಂದು ಪರಿಣಾಮಗಳನ್ನು ಬೀರಬಹುದು, ಅದಕ್ಕೆ ನಾವು ಯಾವ ಮುಂಜಾಗ್ರತಾ ಕ್ರಮಗಳನ್ನು ತಗೊಳ್ಬೇಕು, ಯಾವ ರೀತಿ ನಾವು ಎಚ್ಚರಾಗಿರಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾದಂತಹ ಒಂದು ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ರಾಸಾಯನಿಕಗಳಿಂದ ಜಾನುವಾರುಗಳಿಗೆ ಆಗುವ ತೊಂದರೆಗಳು ಮತ್ತು ಅವುಗಳಿಂದ ಯಾವ ರೀತಿ ಮುಂಜಾಗ್ರತೆ ವಹಿಸಬೇಕು ಈ ವಿಷಯ ಕುರಿತು ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುನಿಲ್ ಚಂದ್ರ ಅವರೊಂದಿಗೆ ಸಂದರ್ಶನವನ್ನು ಕೇಳಿದರೆ ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ವಿಜಯಪುರದ ದರ್ಬಾರ್ ಹೈಸ್ಕೂಲಿನ ಮೈದಾನದೊಳಗೆ ಸೆಪ್ಟೆಂಬರ್ 2, 3, 4 ಈ 3 ದಿವಸ ಕೃಷಿ ಮೇಳವನ್ನು ಆಯೋಜನೆ ಮಾಡಲಾಗಿದೆ. ಈ ಕೃಷಿ ಮೇಳದ ಬಗ್ಗೆ ಕೃಷಿ ಮಹಾವಿದ್ಯಾಲಯದ ಸಹ ವಿಸ್ತರಣಾ ನಿರ್ದೇಶಕರಾಗಿರುವಂತಹ ಡಾಕ್ಟರ್ ತಿಳಿಸಿ ಈ ಒಂದು ಕೃಷಿ ಮೇಳದಲ್ಲಿ ಭಾಗವಹಿಸಿ ಮಾಹಿತಿಯನ್ನ ಪಡೆದು ಯಶಸ್ವಿಗೊಳಿಸಬೇಕಂತ ಹೇಳಿಬಿಟ್ಟು ನಾವು ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಇನ್ನು ಮುಂದೆ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಹೊರ್ತಿಯ ಗೌರಾಬಾಯಿ ಮಸಳಿಕೇರಿ ಹಾಗೂ ಸಂಗಡಿಗರಿಂದ ಸಂಪ್ರದಾಯ ಪದ. ಪಾತಳ ಗಂಗಾರದಾಳದರೊಳಗೆ ಬಸುವ ನಿನ್ನ ಮಳ ಕಾಲಿನ ಮೇಲೆ, ಬಸುವ ನಿನ್ನ ಮಳ ಕಾಲಿನ ಮೇಲೆ, ಮಲಕಣ ದೇವಾರಿ ದಾರದರೊಳಗೆ, ಮಲಕಣ ದೇವಾರಿ ದಾರದರೊಳಗೆ, ಮಲಕಣ ದೇವಾರಿ ದಾರದರೊಳಗೆ, ಮಲಕಣ ದೇವಾರಿ ದಾರದರೊಳಗೆ, ಬಸುವ ನಿನ್ನ ಚಾಪಿಯ ಮೇಲೆ, ಬಸುವ ನಿನ್ನ ಚಾಪಿಯ ಮೇಲೆ, ಚತಿಸಿ ದೇವಾರಿ ದಾರದರೊಳಗೆ, ಚತಿಸಿ ದೇವಾರಿ ದಾರದರೊಳಗೆ, ಚತಿಸಿ ದೇವಾರಿ ದಾರದರೊಳಗೆ, ಚತಿಸಿ ದೇವಾರಿ ದಾರದರೊಳಗೆ, ಬಸುವ ನಿನ್ನ ಬಾಯಿಯ ಒಳಗೆ, ಬಸುವ ನಿನ್ನ ಬಾಯಿಯ ಒಳಗೆ, ರತ್ನದಲ್ಲ ನಿದವಾದರೊಳಗೆ, ರತ್ನದಲ್ಲ ನಿದವಾದರೊಳಗೆ, ರತ್ನದಲ್ಲ ನಿದವಾದರೊಳಗೆ, ರತ್ನದಲ್ಲ ನಿದವಾದರೊಳಗೆ, ಬಸುವ ನಿನ್ನ ನಾಲಿಗೆ ಮೇಲೆ, ಬಸುವ ನಿನ್ನ ನಾಲಿಗೆ ಮೇಲೆ, ಭಾನಂಬಶಬ್ದಿದಾದರೊಳಗೆ, ಭಾನಂಬಶಬ್ದಿದಾದರೊಳಗೆ, ಭಾನಂಬಶಬ್ದಿದಾದರೊಳಗೆ, ಭಾನಂಬಶಬ್ದಿದಾದರೊಳಗೆ, ಬಸುವ ನಿನ್ನ ಕಣ್ಣಿನ ಒಳಗೆ, ಬಸುವ ನಿನ್ನ ಕಣ್ಣಿನ ಒಳಗೆ, ಕಂಡಳದರುಳ ನಿದವಾದರೊಳಗೆ, ಕಂಡಳದರುಳ ನಿದವಾದರೊಳಗೆ, ಕಂಡಳದರುಳ ನಿದವಾದರೊಳಗೆ, ಕಂಡಳದರುಳ ನಿದವಾದರೊಳಗೆ, ಬಸುವ ನಿನ್ನ ಹೂಬಿನ ಮೇಲೆ, ಬಸುವ ನಿನ್ನ ಹೂಬಿನ ಮೇಲೆ, ರಾಮರ ಭಾ